ಈಗ ಕೇಳೋಣ ಧೂಪ್ ದಳದ ಬಂಗಾರಿಯವ್ವ ತಳವಾರ್ ಹಾಗೂ ತಂಡದವರಿಂದ ಏಕ್ತಾರಿ ಪದವನ್ನ. ಆತ್ಮೀಯರೆ, ಈ ಏಕ್ತಾರಿ ಪದದೊಂದಿಗೆ ಇಂದಿನ ಕಿಸರ್ಮಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7 ಗಂಟೆ ಆಗುತ್ತಲಿತು. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಾರೆ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ